ಮಧ್ಯಸ್ಥಿಕೆ ಮೂಲಕ ಬಗೆಹರಿಸಿಕೊಳ್ಳಲು ಜನವರಿ 2, 2026 90 ದಿನಗಳ ವಿಶೇಷ ಮಧ್ಯಸ್ಥಿಕೆ 2.0 ಅಭಿಯಾನವನ್ನು ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ಆಯೋಜಿಸಲಾಗಿದ್ದು, ವಕೀಲರು ಹಾಗೂ ಕಕ್ಷಿದಾರರು ಸದರಿ ಅಭಿಯಾನದ ಸದುಪಯೋಗಪಡಿಸಿಕೊಳ್ಳಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಮಧ್ಯಸ್ಥಿಕೆ ಕೇಂದ್ರಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬಳ್ಳಾರಿ, ತಾಲೂಕು ಕಾನೂನು ಸೇವಾ ಸಮಿತಿಗಳಾದಂತಹ ಹೊಸಪೇಟೆ, ಕೂಡ್ಲಿಗಿ, ಹೂವಿನ ಹಡಗಲಿ, ಹರಪನಹಳ್ಳಿ, ಹಗರಿಬೊಮ್ಮನಹಳ್ಳಿ, ಸಂಡೂರು ಮತ್ತು ಸಿರುಗುಪ್ಪ ಕಚೇರಿಗಳನ್ನು ಸಂಪರ್ಕಿಸಲು ತಿಳಿಸಲಾಗಿದೆ. ದೂರವಾಣಿ ಸಂಖ್ಯೆಗಳು ಎಸ್ಡಿಡಿ ಕ್ರಮಾಂಕ 08392, ಸಂಖ್ಯೆಗಳು 27877, ಹೆಲ್ಪ್ ಲೈನ್ ನಂಬರ್ 15100, ಇಮೇಲ್ ವಿಳಾಸ BALLARI@gmail.com, ಇವರನ್ನು ಸಂಪರ್ಕಿಸಲು ಕೋರಲಾಗಿದೆ. ಪ್ರಕಟಣೆಯನ್ನ ಕೇಳಿದಿರಿ. ಆತ್ಮೀಯರೇ, ನಿಮ್ಮ ಬಾನುಲಿಯಲ್ಲಿ ಗಾನ ಯಾನ, ಗೀತೆಯ ಹುಡುಕಾಟ, ಮೋಜಿನ ಆಟ, ಎಲ್ಲರ ಮನೆ ಮನ ತಣಿಸುವ ಮಂದಾರದ ಆಟ ಗೀತ ಮಂದಾರ, ಪ್ರತಿ ತಿಂಗಳ 4ನೇ ಶುಕ್ರವಾರದಂದು ಸಂಜೆ 5 ಗಂಟೆಗೆ ನೇರ ಪ್ರಸಾರದಲ್ಲಿ ನಿಮ್ಮ ನೆಚ್ಚಿನ ಹೊಸಪೇಟೆ ಆಕಾಶವಾಣಿ ಕೇಂದ್ರದಿಂದ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 22110 ಅಥವಾ 20093, ಎಸ್ಟಿಡಿ ಕ್ರಮಾಂಕ 08394. ಕೇಳಿ ನೇರ ಫೋನಿಂಗ್ ಗೀತ ಮಂದಾರ, ಗೀತ ಮಂದಾರ. ಮಾತಾಡು ಮಾತಾಡು ಮಲ್ಲಿಗೆ, ಸಂಪಿಗೆ ಸೇವಂತಿಗೆ, ಮಾತಾಡು ಮಾತಾಡು ಮಲ್ಲಿಗೆ. ಹೌದು ಕಣ್ರಿ, ಅಚ್ಚ ಕನ್ನಡ ಸ್ವಚ್ಛ ಕನ್ನಡ, ಮಾತಾಡ್ ಮಾತಾಡ್ ಚಲುವ ಕನ್ನಡ, ನುಡಿ ಕನ್ನಡ ನಡೆ ಕನ್ನಡ, ಮಾತಾಡ್ ಮಾತಾಡ್ ಚಲುವ ಕನ್ನಡ. ಈ ರಾತ್ರಿ 8 ಗಂಟೆಗೆ ನೇರ ಪ್ರಸಾರದಲ್ಲಿ ನಿಮ್ಮ ನೆಚ್ಚಿನ ಹೊಸಪೇಟೆ FM ಕೇಂದ್ರದಿಂದ ಕಾರ್ಯಕ್ರಮ ಕೇಳಿ ಭಾಗವಹಿಸಲು ದೂರವಾಣಿ ಸಂಖ್ಯೆಗಳು 22110 ಅಥವಾ 20093, ಎಸ್ಡಿ ಕ್ರಮಾಂಕ 08394. ತಪ್ಪದೆ ಕೇಳಿ ಆಲಿಸಿ ಭಾಗವಹಿಸಿ. ನಿಮ್ಮ ನೆಚ್ಚಿನ ಹೊಸಪೇಟೆ FM ಕೇಂದ್ರದಿಂದ ಮಾತಾಡ್ ಮಾತಾಡ್ ಕನ್ನಡ ನೇರ ಪ್ರಸಾರದಲ್ಲಿ. ನಲ್ವೆ ಕೇಳುಗರೆ, ಈ ದಿನದ ವಿಶೇಷತೆ ಏನಪ್ಪ ಅಂತ ಹೇಳಿದರೆ, ಇಂದು ಜನವರಿ 9 ಪ್ರವಾಸಿ ಭಾರತೀಯ ದಿನ. ಈ ದಿನವನ್ನು ದೇಶದ ಅಭಿವೃದ್ಧಿಗೆ ತಮ್ಮದೇ ಆದಂತಹ ಕೊಡುಗೆ ನೀಡುತ್ತಿರುವ ಎಲ್ಲ NRI ಬಂಧುಗಳಿಗೆ ನಮ್ಮ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತಾ, ವಿದೇಶಗಳಲ್ಲಿ ವಾಸಿಸುತ್ತಾ ಇರುವಂತಹ ಪರಿಶ್ರಮ, ಪ್ರತಿಭೆ, ಸಾಧನೆಗಳ ಮೂಲಕ ಭಾರತದ ಗೌರವವನ್ನು ವಿಶ್ವಾದ್ಯಂತ ಹೆಚ್ಚಿಸುತ್ತಿರುವ ಎಲ್ಲ ಪ್ರವಾಸಿ ಭಾರತೀಯರಿಗೆ ಸಮರ್ಪಿತವಾದಂತಹ ದಿನ. ಇನ್ನು 1915 ಮಹಾತ್ಮ ಗಾಂಧೀಜಿಯವರು ತಮ್ಮ ದಕ್ಷಿಣ ಆಫ್ರಿಕಾದ ಆಫ್ರಿಕಾದಿಂದ ಭಾರತಕ್ಕೆ ಮರಳಿದಂತಹ ಐತಿಹಾಸಿಕ ದಿನದ ಸ್ಮರಣಾರ್ಥ ಈ ದಿನವನ್ನು ಆಚರಣೆ ಮಾಡ್ತೀವಿ. ಹಾಗಿದ್ರೆ ಇಂದಿನ ಪ್ರವಾಸಿ ಭಾರತ ದಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಸಂಯುಕ್ತ ಚಿತ್ರದ ಒಂದು ಸುಮಧುರವಾದಂತಹ ಗೀತೆಯನ್ನು ಆಲಿಸೋಣ. ಮಂಗಳೂರಿನಲ್ಲಿ ಭಾರಿ ಕಡಲು ಉಂಟಮ್ಮ, ಕೋಲಾರದಲ್ಲಿ ಚಿನ್ನದ ಗಣಿಯೇ ಉಂಟಮ್ಮ, ಈ ಊರಲ್ಲಿ ಏನುಂಟು ನೀನೇ ಹೇಳಮ್ಮ. ಬರದ ಬರ ಶಯನ ಬಂದನು ಸೌಂದರ್ಯದ ನಿಧಿಯನ ಕಂಡನು ಊರಿನ ವಿಷಯನ ಬಲ್ಲನು ಸೌಂದರ್ಯದ ನಿಧಿಯನ ಕಂಡನು ಹೋ ಮೊಗವು ಬಂದಿದೆ